ಮೊಗಗ ಮೊಗಕ್ಕೆ ಕಣ್ಣೇ ಭೂಷಣ ನಲಿಯುತ ಬಾಳುವ ಮನೆಗೆ ಹೆಣ್ಣೆ ಭೂಷಣ ಚೆಲುವೆಯಾದ ಮೊಗಕ್ಕೆ ಕಣ್ಣೇ ಭೂಷಣ ನಲಿಯುತ ಬಾಳುವ ಮನೆಗೆ ಹೆಣ್ಣೆ ಭೂಷಣ ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ ಸಂಸಾರಕ್ಕೆ ಎಂದು ಸತಿಯೇ ಕಾರಣ.